ಜಿಲ್ಲೆಗಳಲ್ಲಿ ಅಗತ್ಯ ಕಾಮಗಾರಿ, ಉಪಮುಖ್ಯಮಂತ್ರಿ. ರಾಜ್ಯಾದ್ಯಂತ 1,11,11,000 ಸ್ವತ್ತುಗಳಿಗೆ ಈ ಸ್ವತ್ತು ವಿತರಣೆ. ಹಾಗೂ ಧಾರವಾಡದಲ್ಲಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮಕ್ಕೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಈ ಇಯರಿಂಗ್ ತೋರಿಸಿ, ಹೋಯ್ತು ನಿನ್ನ ಪ್ರೈಸ್ ಮನಿ. ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೇಕಿತ್ತು. ಬರುವಾಗ ಮಾಡಿದೆ, ಮೊಬೈಲ್ ನಲ್ಲಿ. ಎಲ್ಲಿ? ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ. RBI ರಿಟೇಲ್ ಡೈರೆಕ್ಟ್ ಮೊಬೈಲ್ ಆಪ್ ಇದೆಯಲ್ಲ, ರಿಟೇಲ್ ಡೈರೆಕ್ಟ್ ಸ್ಕೀಮ್ ಮೂಲಕ ಇನ್ವೆಸ್ಟ್ಮೆಂಟ್ ಅಂದ್ರೆ ಮೆಚುರಿಟಿಯಲ್ಲಿ ಗ್ಯಾರಂಟೀಡ್ ರಿಟರ್ನ್ಸ್, ನೋ ಬ್ರೋಕರೇಜ್, ನೋ ಹಿಡನ್ ಫೀಸ್. ಒಪ್ಪಿದೆ ನಿಮ್ಮನ್ನಲ್ಲ, ಆಪ್ ಅನ್ನ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ, ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ, ನಾಳೆಗಾಗಿ ಉಳಿಸಿ. ಇದು ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ಸುನಂದಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳುವರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಮಾರಪ್ಪನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳವಾದನ ಕೇಳುವಿರಿ. ಮೊದಲಿಗೆ ಸಂದರ್ಶನ ಕೇಳಿ. ಎಲ್ಲ ಕೇಳುವರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಚಿನ್ಮಯ ಮಿಷನ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಾದ ಡಾಕ್ಟರ್ ಸುನಂದ ಕುಲಕರ್ಣಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸುನಂದ ಕುಲಕರ್ಣಿ ಮೇಡಮ್ ಅವರು DNB ಕೋಆರ್ಡಿನೇಟರ್ ಅಂತಲೂ ಕೂಡ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಸುನಂದ ಕುಲಕರ್ಣಿ ಮೇಡಮ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಾನು ಅಲ್ಲಿ DNB ಕೋಆರ್ಡಿನೇಟರು, ಆಬ್ಸ್ಟೆಟ್ರಿಕ್ಸ್ ಗೈನೆಕಾಲಜಿ ಸ್ತ್ರೀರೋಗ ತಜ್ಞೆ ಅದರೊಳಗೆ ಮಾಡ್ತಾ ಇದ್ದೀನಿ. ಹಾಂ ಹಾಂ ಹಾಂ, ತುಂಬ ಸಂತೋಷ ಮೇಡಮ್ ಅವರೇ. ಇವತ್ತು ನಮಗೆ ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ ಅಂದರೆ ಏನು, ಇದರಿಂದ ಏನು ನಮ್ಮ ಜನರಲ್ಲಿ ಏನು ಅಭಿಪ್ರಾಯ ಇದೆ, ಇದನ್ನ ಮಾಡಿಸ್ಕೊಳ್ಳೋದ್ರಿಂದ ಏನು ಮಹತ್ವ ಇದೆ, ಒಂದೊಂದಾಗಿ ಮಾಹಿತಿಯನ್ನು ಮಾಡ್ಕೊಳ್ಬೇಕು. ಮೊದಲನೇದಾಗಿ ಈ ಟ್ಯೂಬೆಕ್ಟಮಿ ಅಥವಾ ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ ಅಂದ್ರೆ ಏನು, ಇದನ್ನ ತಿಳಿಸ್ಕೊಡಿ. ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ ಅದು ಸಂತಾನ ಹರಣ ಅಲ್ಲ. ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ ಅಂದ್ರೆ ಹೆಣ್ಣು ಮಕ್ಕಳಲ್ಲಿ ಅಂಡಾಶಯದೊಳಗೆ ಪ್ರತಿ ತಿಂಗಳ ಒಂದು ಅಂಡ ಬರ್ತಿರ್ತದೆ, ಗಂಡಸರಿಂದ ಪುಂಬೀಜ ಬರ್ತದೆ, ಎರಡು ಅವು ಟ್ಯೂಬ್ ಅಂದ್ರೆ ಅಂಡಾಶಯದಿಂದ ಅಂಡ ಟ್ಯೂಬ್ಗೆ ಬರ್ತದೆ. ಆಮೇಲೆ ಇದು ಪುಂಬೀಜ ಯೋನಿ ಗರ್ಭಕಂಠ ದಾಟಿ ಗರ್ಭಾಶಯ ದಾಟಿ ಟ್ಯೂಬಿಗೆ ಬರ್ತದೆ. ಅಲ್ಲಿ ಎರಡು ಮಿಳಿತ ಆದಾಗ ಹೆಣ್ಮಗಳು ಗರ್ಭವತಿ ಆಗ್ತಾಳೆ, ಮುಂದೆ ಅದು ಇದಕ್ಕೆ ಗರ್ಭಾಶಯಕ್ಕೆ ಬಂದು ಮಗು ಬೆಳೀತದೆ. ಎರಡು ಪುಂಬೀಜ ಮತ್ತು ಅಂಡ ಮೀಟ್ ಆಗುವ ಸ್ಥಾನ ಅಂದರೆ ಗರ್ಭನಳಿಕೆ ಅಥವಾ ಡಿಂಬನಾಳ. ಅಲ್ಲಿ ನಾವು ಅದನ್ನ ಒಂದು ತುಣುಕು ತೆಗೆದು ಅಂದರೆ ರಸ್ತೆ ಕ್ಲೋಸ್ ಮಾಡ್ದಂಗೆ ಆ ಒಂದು ತುಣುಕು ತೆಗೆದು ಅಥವಾ ಕಟ್ಟಿನೋ ಸಿಲ್ಕ್ದಿಂದನೋ ದಾರದಿಂದನೋ ಕಟ್ಟಿನೋ ಅಥವಾ ಕ್ವಾರ್ಟ್ರಿ ಮಾಡಿನೋ ಒಂದಕ್ಕೊಂದು ಅವು ಭೆಟ್ಟಿ ಆಗದಂಗೆ ಮಾಡ್ತೀವಿ. ಇದು ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ. ಯಾಕಂದ್ರೆ ನಾವು ಸಂತಾನವನ್ನು ನಿರೋಧಿಸ್ತೀವಿ, ಹರಣ ಮಾಡೋದಿಲ್ಲ, ಕಟ್ ಮಾಡೋದಿಲ್ಲ, ಟ್ಯೂಬ್ ಕಟ್ ಮಾಡ್ತೀವಿ, ಸಂತಾನ ಹರಣ ಮಾಡೋದಿಲ್ಲ. ಅದೇ ಅದೇ ಅದೇ. ಇನ್ನೊಂದು, ಈಗ ನಮ್ಮ ದೇಶದಲ್ಲಿ ಗಂಡಸರು ಹೆಚ್ಚು ಮಾಡಿಸ್ಕೊಳ್ತಾ ಇದ್ದಾರೆ ಅಥವಾ ಹೆಂಗಸರು ಹೆಚ್ಚು ಮಾಡಿಸ್ಕೊಳ್ತಾ ಇದ್ದಾರೆ, ಈ ತರ ಮಾಹಿತಿ ಇದೆ, ಇದ್ರ ಬಗ್ಗೆ ಹೇಳಿ ಮೇಡಮ್. ನಮ್ಮ ದೇಶದೊಳಗೆ ಹೆಚ್ಚು ಕಮ್ಮಿ ಅಂದ್ರೆ ಹೆಣ್ಮಕ್ಕಳೇ, 98% ಹೆಣ್ಮಕ್ಕಳೇ ಮಾಡಿಸ್ಕೋತಾರೆ. 1-2% ಮಾತ್ರ ಗಂಡಸರು ವ್ಯಾಸೆಕ್ಟಮಿ ಮಾಡಿಸ್ಕೋತಾರೆ. ಯಾವಾಗಲೂ ಹೆಣ್ಮಕ್ಳು ಮಾಡಿಸ್ಕೊಳ್ಳೋದೇ ಜಾಸ್ತಿ. ಇಂದು ಈಗ ಈ ಶಸ್ತ್ರ ಚಿಕಿತ್ಸೆಯನ್ನ ಮಾಡಿಸ್ಕೊಳ್ಬೇಕು, ಇದಕ್ಕೆ ಮುಖ್ಯವಾಗಿ ಯಾರು ಅರ್ಹರಾಗ್ತಾರೆ? ಸ್ತ್ರೀಯರು ಅರ್ಹರಾಗ್ತಾರೋ ಪುರುಷರ ಅರ್ಹರಾಗ್ತಾರೆ? ಪುರುಷರು ಅರ್ಹರಾಗ್ತಾರೆ, ಆದರೆ ನಾವು ಹೇಳಿದ್ನಲ್ಲ, ಪುರುಷರು ಮಾಡಿಸ್ಕೊಳ್ಳೋದು 1-2% ಮಾತ್ರ. ಹೆಣ್ಮಕ್ಕಳು ಅವರು ಅರ್ಹ ಯಾರಾಗ್ತಾರೆ ಅಂತಂದರೆ, ಯಾರಿಗೆ ಮದುವೆ ಆಗಿದೆ ರೂಲ್ಸ್ ಪ್ರಕಾರ ಹೇಳ್ತಿದ್ದೀನಿ, ಅಥವಾ ಅವ್ರಿಗೆ 22-49 ವಯಸ್ಸು ಇರಬೇಕು, ಅಂದರೆ ರಿಪ್ರೊಡಕ್ಟಿವ್ ಏಜ್ ಇರಬೇಕು. ಆಮೇಲೆ ಅವ್ರಿಗೆ ಒಂದಾದರೂ ಮಗು ಇರಲಿಕ್ಕೇ ಬೇಕು. ಅದು ಆಮೇಲೆ ಅವ್ರು ಗಂಡಂದ್ರೆ ಸ್ಟರ್ಲೈಸೇಷನ್ ಮಾಡಿಸ್ಕೊಂಡು ಹೆಂಡಂದ್ರೆ ಬಂದರೆ ಅದಾಗೋದಿಲ್ಲ, ಒಬ್ಬರಿರಬೇಕು. ಆಮೇಲೆ ಅದಲ್ಲದೇ ಅವ್ರಿಗೆ ಮಾನಸಿಕ ಸ್ಥಿತಿ ಸರಿ ಇರಬೇಕು ಅಂತ ಅವರು ಇರಬೇಕು. ಅದಕ್ಕೆ ಅವ್ರದ್ದು ಹಿಸ್ಟ್ರಿ ಕೇಳಿಕೊಂಡು ಅವ್ರು ಫಿಸಿಕಲಿ ಫಿಟ್ ಇದ್ದಾರೋ ಇಲ್ಲೋ, ಅವ್ರಿಗೇನು ಕಾಯಿಲೆ ಇದೆಯೋ, ಎಲ್ಲ ಸರಿ ಇದೆಯಾ, ಆಮೇಲೆ ಏನಾದರೂ ಸರ್ಜರಿ ಆಗಿದೆ, ಎಲ್ಲ ಕರೆಕ್ಟಾಗಿ ಕೇಳಿಕೊಂಡು ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಅವರು ಫಿಟ್ ಇದ್ದಾರೆ ಅಂದ ಮೇಲೆ ಇದನ್ನು ಅವರು ಆವಾಗ ಅರ್ಹರಾಗ್ತಾರೆ ಮಾಡಿಸ್ಕೊಳ್ಳೋಕ್ಕೆ. ಆಮೇಲೆ ಇದನ್ನು ಯಾರಲ್ಲಿ ಮುನ್ನೆಚ್ಚರಿಕೆ ತೆಗೆದುಕೊಂಡು ಮಾಡಬೇಕಾಗುತ್ತೆ ನೋಡ್ರಿ? ಈಗಾಗಲೇ ಅವ್ರಿಗೆ ಒಂದೇನೋ ಸಿಜೇರಿನ ಆಗಿರ್ತದೋ, ಅಪೆಂಡಿಸೆಕ್ಟಮಿ ಆಗಿರ್ತದೋ, ಏನೋ ಒಂದು ಸರ್ಜರಿ ಆಗಿಬಿಟ್ಟಿರ್ತದೆ, ಒಳಗಡೆ ಅಡೆತಡೆ ಆಗಿರ್ತವೆ, ಒಂದಕ್ಕೊಂದು ಕರುಳು ಅಂಟ್ಕೊಂಡಿರ್ತವೆ, ಅಥವಾ ಭಾರಿ ದಪ್ಪ ಇರ್ತಾರೆ ಹೆಣ್ಮಕ್ಳು, ಹೊಟ್ಟೆ ಇಷ್ಟು ದಪ್ಪ ಆಗಿಬಿಟ್ಟಿರ್ತದೆ, ಮಾಡೋದು ತುಂಬ ಕಷ್ಟ ಆಗ್ತದೆ. ಅವ್ರಿಗೆ ಏನೋ ಒಂದು ಹಾರ್ಟ್ ಡಿಸೀಸ್ ಇರ್ತದೆ, ಕಂಟ್ರೋಲ್ ಆಗಿರ್ತದೆ ಅದು, ಹಾರ್ಟ್ ಡಿಸೀಸ್ ಇರ್ತದೆ, ಅಥವಾ ಡಯಾಬಿಟೀಸ್ ಇರ್ತದೆ ಕಂಟ್ರೋಲ್ ಆಗಿರ್ತದೆ, ಬ್ಲಡ್ ಪ್ರೆಷರ್ ಇರ್ತದೆ ಕಂಟ್ರೋಲ್ ಆಗಿರ್ತದೆ, ಅಥವಾ ಈಗ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಅದು ಎಲ್ಲ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ. ಆಮೇಲೆ ಗರ್ಭಾಶಯದೊಳಗೆ ಗಡ್ಡೆ ಇರ್ಬೋದು ಒಂದೊಂದ್ಸಲ, ಅಥವಾ ಕಿಡ್ನಿದು ಮತ್ತು ಲಿವರ್ದು ಯಕೃತ್ತಿನ ಕಾಯಿಲೆ ಇರ್ಬೋದು, ಇದಕ್ಕೆ ಚಿಕಿತ್ಸೆ ತೊಗೊಂಡಿರ್ತಾರೆ. ಇಂಥವ್ರಿಗೆ ಸ್ವಲ್ಪ ಪ್ರಿಕಾಷನ್ ಒಂದೇನೋ ಮುನ್ನೆಚ್ಚರಿಕೆ ತೊಗೊಂಡು ನಾವು ಮಾಡ್ಬೇಕಾಗ್ತದೆ. ಇಂದು ಈ ಒಂದು ಸಂತಾನ ನಿರೋಜ ಶಸ್ತ್ರಚಿಕಿತ್ಸೆ ಯಾರಲ್ಲಿ ಸ್ವಲ್ಪ ಸಮಯ ತಡೆದು ನಂತರ ಮಾಡಬೇಕಾಗುತ್ತೆ? ಅವ್ರಿಗೆ ಈಗ ಸದ್ಯಕ್ಕೆ ಅರ್ಹ ಇರೋದಿಲ್ಲ, ಅವರು ಸ್ವಲ್ಪ ಏನಾದರೂ ಚಿಕಿತ್ಸೆ ಮಾಡಿದ ಮೇಲೆ ಅರ್ಹ ಆಗ್ತಾರೆ. ಅದಕ್ಕೊಂದು ನಾನು ನಿಮಗೆ ಉದಾಹರಣೆ ಹೇಳ್ತೀನಿ. ಹಿಮೋಗ್ಲೋಬಿನ್ ಕಮ್ಮಿ ಇರ್ತದೆ, 6 ಗ್ರಾಮ್ 7 ಗ್ರಾಮ್ ಇರ್ತದೆ. ಸೊ ಅವ್ರಿಗೆ ಐರನ್ ಕ್ಯಾಪ್ಸೂಲ್ ಕೊಟ್ಟು ಅವ್ರನ್ನ ಫಿಟ್ ಮಾಡಿ ಆಮೇಲೆ ಮಾಡ್ಬೋದು. ಅಥವಾ ಈಗ ಸದ್ಯ ಪ್ರೆಗ್ನೆಂಟ್ ಇರ್ತಾರೆ, ಮಾಡಲಿಕ್ಕಾಗೋದಿಲ್ಲ, ಹೆರಿಗೆ ಆದಮೇಲೆ ಮಾಡಲಿಕ್ಕಾಗ್ತದೆ. ಅಥವಾ ಈಗ ಬಸರಿ ಇದ್ದಾಗ ಬಿ ಪಿ ಬಂದ್ಬಿಟ್ಟಿರ್ತದೆ, ಸ್ವಲ್ಪ ಅದು ಹೆರಿಗೆ ಆದಮೇಲೆ ಕಂಟ್ರೋಲಿಗೆ ಬಂದಮೇಲೆ ಆವಾಗ ನಾವು ಮಾಡ್ಬೋದು. ಅಥವಾ ಈಗೇನಾದರೂ ಮಾಡೋ ಜಾಗದಲ್ಲಿ ಹೊಟ್ಟೆ ಮೇಲೆ ಮಾಡ್ತೀವಿ, ಮಾಡೋ ಜಾಗದೊಳಗೆ ಏನೋ ಒಂದು ಇನ್ಫೆಕ್ಷನ್ ಆಗಿತ್ತು, ಅಥವಾ ಈಗ ಅವ್ರಿಗೆ ಕೆಮ್ಮಿ ನ್ಯೂಮೋನಿಯಾ ಆಗಿದೆಯೋ, ಬ್ರಾಂಕೈಟಿಸೋ ಏನೋ ಒಂದು ಆಗಿರ್ತದೆ, ಅಥವಾ ಈ ಸದ್ಯಕ್ಕೆ ಹೊಟ್ಟೆ ಒಳಗಡೆನೂ ನಂಜಾಗಿರ್ಬೋದು, ಆಮೇಲೆ ಡಯಾಬಿಟೀಸ್ ಇರ್ತದೆ ಸ್ವಲ್ಪ ಕಂಟ್ರೋಲ್ ಆಗಿರೋದಿಲ್ಲ, ಇವ್ರಿಗೆ ಚಿಕಿತ್ಸೆ ಕೊಟ್ಟು ಡಯಾಬಿಟೀಸ್ ಅಂಡರ್ ಕಂಟ್ರೋಲ್ ಮಾಡಿ, ಬ್ಲಡ್ ಪ್ರೆಷರ್ ಇದ್ರೆ ಅದನ್ನು ಕಂಟ್ರೋಲ್ ಆಗಿ ತೊಗೊಂಡು, ಹಿಮೋಗ್ಲೋಬಿನ್ ಕಡಿಮೆ ಇದ್ರೆ ಅದನ್ನು ಬೆಳೆಸಿ, ಆಮೇಲೆ ಈ ಥರ ಎಲ್ಲ ಮಾಡಿ, ಅಥವಾ ಅಲ್ಲಿ ಚರ್ಮದ ರೋಗ ಇರ್ಬೋದು ಮಾಡೋ ಜಾಗದಲ್ಲಿ ಚಿಕಿತ್ಸೆ ಕೊಟ್ಟು ಅವೆಲ್ಲ ಸರಿ ಆದಮೇಲೆ ಮಾಡ್ತೀವಿ, ಇಂಥವ್ರಿಗೆ ಸ್ವಲ್ಪ ಲೇಟಾಗಿ ಮಾಡ್ತೀವಿ. ಈಗ ಹೆಚ್ಚಾಗಿ ಯಾರಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿ ಈ ಒಂದು ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ? ಹೆಚ್ಚಿನ ಮುತುವರ್ಜಿ ವಹಿಸಿ ಅಂದರೆ ಸ್ಪೆಷಲ್ ರಿಸ್ಕ್ ಅಂತ ಕೇಳ್ತಾ ಇದ್ದೀರಾ ನೀವು ಅಂಥವ್ರೊಳಗೆ ಅಂತಂದರೆ, ಈಗ ಸದ್ಯ ಅವ್ರಿಗೆ ಬ್ಲಡ್ ಪ್ರೆಷರು ತುಂಬ ಜಾಸ್ತಿ ಇರ್ತದೆ, ಅವ್ರು ಟ್ಯಾಬ್ಲೆಟ್ ತೊಗೋತಿರ್ತಾರೆ ಅಂದರೂ ಜಾಸ್ತಿ ಇರ್ತದೆ, ಆಮೇಲೆ ಅಥವಾ ಹಾರ್ಟ್ ಡಿಸೀಸ್ ಇರ್ತದೆ ಕಾಂಪ್ಲಿಕೇಟೆಡ್ ಇರ್ತದೆ, ಆಮೇಲೆ ಅವ್ರಿಗೆ ಎಂಡೋಮೆಟ್ರಿಯೋಸಿಸ್ ಕಾಯಿಲೆ ಇರ್ಬೋದು, ಅಥವಾ ಒಂದು 20 ವರ್ಷದಿಂದ ಡಯಾಬಿಟೀಸ್ ಇರ್ಬೋದು, ಒಂದು 20 ವರ್ಷದಿಂದ ಲಂಗ್ ಡಿಸೀಸಸ್ ಏನೋ ಇರ್ಬೋದು, ಆಮೇಲೆ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು, ಏನೋ ಇರ್ಬೋದು, ಅವ್ರಿಗೆ ರಿಸ್ಕ್ ಜಾಸ್ತಿ ಇರ್ತದೆ. ಇದನ್ನ ಯಾರು ಮುತುವರ್ಜಿ ವಹಿಸಬೇಕು ಅಂದರೆ ಮಾಡೋರು ಎಕ್ಸ್ಪರ್ಟ್ ಇರಬೇಕು, ಎಕ್ಸ್ಪೀರಿಯನ್ಸ್ಡ್ ಇರಬೇಕು, ಎಕ್ಸ್ಪೀರಿಯನ್ಸ್ ಸ್ಟಾಫ್ ಇರಬೇಕು, ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಅನಸ್ಥೆಟಿಸ್ಟು ಎಲ್ಲ ಪರಿಕರ ಇಟ್ಕೊಂಡು ಅವ್ರು ಮಾಡೋಕ್ಕಾಗ್ತದೆ. ಅಂಥವ್ರೊಳಗೆ ಇದನ್ನು ಸ್ಪೆಷಲ್ ಕೇಸಸ್ ಮಾಡುತ್ತೆ. ಯಾರಿಗೆ ಈ ಶಸ್ತ್ರಚಿಕಿತ್ಸೆಯನ್ನ ಮಾಡಕ್ ಬರೋದಿಲ್ಲ, ಮಾಡ್ಲಿಕ್ಕಾಗುದಿಲ್ಲ ಅಂತ ಹೇಳೋದು, ಅದು ಕಾಂಟ್ರಾಇಂಡಿಕೇಶನ್. ಈಗ ಸದ್ಯ ಜ್ವರ ಇದೆ, ಮಾಡ್ಲಿಕ್ಕಾಗುದಿಲ್ಲ. ಈಗ ಸದ್ಯ ಡೆಲಿವರಿ ಆಗಿದೆ ಆದ್ರೆ ಈ ನಂಜಿದೆ, ಅಥವಾ ಈಗ ಅವಳಿಗೆ ಒಂಥರ ಹುಚ್ಚು ಹಿಡಿದಿರ್ತದಲ್ಲ ಬ್ಯಾಣಂತಿ ಹುಚ್ಚು, ಅಂತವ್ರಿಗೆ ಅಥವಾ ಅವ್ರಿಗೆ ಗರ್ಭಾಶಯದೊಳಗೆ ತುಂಬಾ ಈ ನಂಜಿದೆ, ಈಗ ಸದ್ಯ ಅಂತೂ ಮಾಡ್ಲಿಕ್ಕಾಗುದಿಲ್ಲ. ಮುಂಚೆ ಅಬ್ಸೊಲ್ಯೂಟ್ ಕಾಂಟ್ರಾಇಂಡಿಕೇಶನ್ ಅಂತಲ್ಲ, ಇವೆಲ್ಲ ಸ್ವಲ್ಪ ರಿಲೇಟಿವ್ ಕಾಂಟ್ರಾಇಂಡಿಕೇಶನು. ಆಮೇಲೆ ಕ್ಯಾನ್ಸರ್ ಇದೆ, ಸ್ವಲ್ಪ ಸದ್ಯಕ್ಕದು ಕಾಂಟ್ರಾಇಂಡಿಕೇಶನು, ನೋಡಬೇಕು ಮಾಡಲಿಕ್ಕಾದ್ರೆ ಮಾಡಬೇಕು ಇಂಥವ್ರದ್ದೆಲ್ಲ ಕಂಡೀಷನ್ಸು. ಆಮೇಲೆ ಈ ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ ಮಾಡೋ ಮೊದಲಿಗೆ ನೀವು ಆಪ್ತ ಸಮಾಲೋಚನೆಯನ್ನು ಮಾಡಬೇಕಾಗುತ್ತಾ, ಅಥವಾ ಮಾಡಿದ್ರೆ ಏನು ಮಾಡ್ತೀರಿ? ಮಾಡಬೇಕಾಗ್ತದೆ ಅವ್ರಿಗೆ, ನಾವು ಏನು ಮಾಡ್ತೀವಿ ಅಂತ ಹೇಳಬೇಕು. ಏನಪ್ಪ ಕೋಪರೇಟಿವ್ ಥರ ಹಿಂಗೆ ಹಾಕಿರ್ದ್ವಿ, ತೆಗೆದು ಕೂಡಲೇ ನಿಮ್ಮ ಮಕ್ಕಳಾಗ್ತವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದು ಪರ್ಮನೆಂಟ್, ಇದು ಮಾಡಿಸ್ಕೊಂಡು ಕೂಡ ಇದು ಪರ್ಮನೆಂಟು, ಅದನ್ನು ಅವ್ರ ತಲೆ ಒಳಗೆ ಇಟ್ಕೋಬೇಕು. ಇನ್ನೊಂದು ಮಗು ಬೇಕಂದ್ರೆ ಈಗ ಮಾಡಿಸ್ಕೋಬಾರ್ದು ಅವರು. ಸೊ ಅದನ್ನು ಅವ್ರಿಗೆ ಹೇಳ್ತೀವಿ. ಆಮೇಲೆ ಕೆಲವ್ರಿಗೆ ಒಂಥರ ನಂಬಿಕೆ, ಏನೇನೋ ನಂಬಿಕೆ, ಆಪರೇಷನ್ ಮಾಡಿದವ್ರು ದಪ್ಪ ಆಗ್ತಾರೆ, ಆಪರೇಷನ್ ಮಾಡಿಸ್ಕೊಂಡ್ಮೇಲೆ ಗಂಡ ಹೆಂಡತಿಗೆ ಸುಖ ಇರ್ಲಿಕ್ಕೆ ಆಗೋದಿಲ್ಲ ಅಂಥದ್ದೇನಿಲ್ಲ, ಅದನ್ನೆಲ್ಲ ನಾವು ಅವ್ರಿಗೆ ತಿಳುವಳಿಕೆ ಹೇಳ್ತೀವಿ. ಆಮೇಲೆ ಅವರು ಕನ್ನಡ ಮಾತಾಡ್ತಿರ್ತಾರೆ, ನಾವು ಇಂಗ್ಲೀಷ್ ಮಾತಾಡೋದು, ಅವ್ರು ತೆಲುಗು ಮಾತಾಡ್ತಿರ್ತಾರೆ, ನಮಗದು ಬರೋದಿಲ್ಲ. ಅದಕ್ಕೆ ಅವ್ರಿಗೆ ತಿಳಿಯೋ ಹಾಗೆ ಇನ್ನೊಬ್ಬರನ್ನ ಇಂಟರ್ಪ್ರಿಟರ್ ಇಟ್ಕೊಂಡು ಇಂಗ್ಲೀಷ್ನಾಗೋ, ಅವ್ರು ತಿಳಿಯೋ ಲ್ಯಾಂಗ್ವೇಜು, ಹಿಂದಿ ತಿಳಿತಿರ್ತದೆ, ಇಂಗ್ಲೀಷ್ ತಿಳಿತಿರ್ತದೆ, ಅವ್ರು ಯಾವ ಲ್ಯಾಂಗ್ವೇಜ್ ತಿಳಿತಿರ್ತದೆ ಆ ಲ್ಯಾಂಗ್ವೇಜ್ನಾಗ ನಾವು ಅವ್ರಿಗೆ ತಿಳಿಸಿ ಹೇಳಬೇಕು. ಇದು ಪರ್ಮನೆಂಟ್ ಪ್ರೊಸೀಜರು. ಆಮೇಲೆ ರೇರ್ ಕೇಸಸ್ನಾಗೆ ನಾವು ರಿವರ್ಸ್ ಮಾಡ್ಬೋದು. ಅದಕ್ಕೆ ಆಮೇಲೆ ಒಂದೊಂದ್ಸಲ ಫೇಲ್ಯೂರ್ ಆಗ್ತದೆ ಇದರೊಳಗೆ, ಅದನ್ನು ಅವ್ರು ಹೇಳಬೇಕು. ಸಾವಿರಕ್ಕೊಂದು ಏನೋ ಎರಡು ಇರಬಹುದು, ಆದರೆ ಫೇಲ್ಯೂರ್ ಆಗೋ ಚಾನ್ಸಸ್ ಇರ್ತದೆ. ಇನ್ನೊಂದು ನಳಿಕಾ ಗರ್ಭ ಅಂತ, ಡಿಂಬ ನಳಿಕೆ. ಈಗಾಗಲೇ ನಾನು ನಿಮ್ಗೆ ಹೇಳಿದೆ ಏನು ಅಂತಂದರೆ, ಅಂಡಾಶಯದಿಂದ ಅಂಡ ಒಂದು ಡಿಂಬನಾಳ ಅಂತ ಬರ್ತದೆ ಅಂತ ಹೇಳಿದೆ. ಈ ನಾವು ಟಿಬೆಕ್ಟಿವ್ ಮಾಡಿದ್ರು ಒಂದೊಂದು ಸಲ ಅಲ್ಲಿ ಆಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಆಗ್ಬೋದು. ಅತ್ತ ಇದನ್ನೆಲ್ಲ ಆಪರೇಷನ್ ಮಾಡಿದ್ವಪ್ಪ, ಇನ್ನು ಮುಗಿದ ಹೋಯ್ತು ಅಂತ ಅವ್ರು ಅಂದ್ಕೊಂಡು, ಇನ್ನೇನು ನಮಗೇನು ಎಚ್ ಐ ವಿ ಬರೋದಿಲ್ಲ, ನಮಗೇನು ನಂಜಾಗೋದಿಲ್ಲ ಅಂತ ತಿಳ್ಕೊಂಡಿರ್ತಾರೆ. ಹಂಗಲ್ಲ, ಇದು ಮಕ್ಕಳು ಆಗುವುದಿಲ್ಲ ಅನ್ನೋದು ಮಾತ್ರ ಬಂದ್ ಮಾಡಿರ್ತೀವಿ, ಉಳಿದುದಕ್ಕೆಲ್ಲ ನೀವು ಪ್ರಿಕಾಷನ್ ತಗೋಬೇಕಾಗ್ತದೆ. ಅದನ್ನೆಲ್ಲ ನಾವು ಅವರಿಗೆ ಸಮಾಲೋಚನೆ ಇದ್ರ ಬಗ್ಗೆ ಹೇಳ್ತೀವಿ. ಈ ಯಾರಿಗೆ ಈ ಒಂದು ನಿರ್ದಿಷ್ಟ ಸಮಾಲೋಚನೆ ಮಾಡಬೇಕಾಗುತ್ತೆ? ಹೌದು, ಈಗ ಆಮೇಲೆ ವೈಯಕ್ತಿಕ ಕುಟುಂಬ ಬಂದಿದೆ, ವೈಯಕ್ತಿಕ ಕುಟುಂಬ ಬಂದಿದೆ. ಹೌದು, ಈಗ ದಾಂಪತ್ಯ ಅದು ಇದಲ್ಲ, ಹಾಗೆ ಈ ಒಂದು ಇದು ಸೇರಿಸಿದ್ದಾರೆ. ಆದ್ರೆ ಇದೆ, ಈಗಲೂ ಇದೆ. ಆದ್ರೂ ವೈಯಕ್ತಿಕ ಕುಟುಂಬದವರಿಗೆ ಅದು ಸಂಬಂಧ ಬರಲ್ಲ. ಈಗ ನಾನು ಮದ್ವೆನೇ ಆಗಲ್ಲ, ನನಗೆ ಮಗು ಬೇಕು, ಅದು ವ್ಯವಸ್ಥೆ ಇದೆ. ಆವಾಗ ಮಾತ್ರ ಇದು ಗಂಡನ ಒಪ್ಪಿಗೆ ಬೇಕಾಗಲ್ಲ, ಆದ್ರೆ ಗಂಡನ ಒಪ್ಪಿಗೆ ಇಲ್ಲಿ ಬೇಕಾಗುತ್ತೆ, ಈ ಸಂದರ್ಭದಲ್ಲಿ ಬೇಕಾಗಲ್ಲ. ಆಮೇಲೆ ದಸ್ತಾವೇಜು ಅಂತೀರಾ, ಅಂದ್ರೆ ಡಾಕ್ಯುಮೆಂಟೇಶನ್ ಇಡಬೇಕಾಗುತ್ತ? ಹೌದು, ಈಗ ಪೇಷಂಟ್ ಬಂತು ಅಂತ ಇಟ್ಕೊಳ್ಳಿ, ಅವ್ರದ್ದು ಸಿಗ್ನೇಚರ್ ತಗೋತೀವಿ, ಅವರು ಮನೆ ಅಡ್ರೆಸ್ಸು, ವಯಸ್ಸೆಷ್ಟು, ಮಕ್ಕಳಿದೆಯಾ, ಎಲ್ಲ ಅವ್ರದ್ದು ಬಿಸ್ನೆಸ್ ಏನಾದರೂ ಅಂದರೆ ಅವರು ಏನಾದ್ರು ವೃತ್ತಿ ಏನು, ಅವ್ರದ್ದು ಫಿಸಿಕಲ್ ಫಿಟ್ನೆಸ್ ಎಲ್ಲ ನಾವು ಮಾಡಿ ಅದನ್ನು ಡಾಕ್ಯುಮೆಂಟ್ ಇಟ್ಟಿರ್ತೀವಿ. ಅವ್ರು ಹೀಗಾಗಿ ಡಾಕ್ಯುಮೆಂಟೇಷನ್ ನಾವು ಮಾಡ್ತೀವಿ. ಆಮೇಲೆ ಕೆಲವರಿಗೆ ಹೆಬ್ಬಟ್ಟು ಒತ್ತಾರೆ ಸಿಗ್ನೇಚರು, ಅಂಥವ್ರಿಗೆ ಒಂದು ವಿಟ್ನೆಸ್ ಯಾರಾದರೂ ಒಂದು ಸಾಕ್ಷಿದಾರ ಬೇಕು, ಇಲ್ಲಾಂದ್ರೆ ಅವ್ರು ಸಿಗ್ನೇಚರ್ ಮಾಡ್ತಿದ್ರೆ ಅವ್ರು ಸಿಗ್ನೇಚರ್ ಮಾಡ್ಬೋದು. ಯಾರು ಈ ಒಂದು ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ ತರದ ಚಿಕಿತ್ಸೆಯನ್ನ ಮಾಡಿಕೊಳ್ಳಲು ಅರ್ಹರಾಗಿರ್ತಾರೆ? ಮಾಡ್ಲಿಕ್ಕೆ ಅಂತ ನೀವು ಹೇಳೋದು ಯಾರು ಅಂತಂದ್ರೆ, MBBS ಡಾಕ್ಟರ್ ಇದ್ದವರು ವ್ಯಾಸೆಕ್ಟಮಿ ಗಿಸೆಕ್ಟಮಿ ಎಲ್ಲ ಮಾಡಬಹುದು. ಆಮೇಲೆ ಹೌಸ್ ಪೋಸ್ಟ್ ಅಂತ ಅಂದ್ರೆ ಒಂದು 6 ತಿಂಗಳ OBG ಡಿಪಾರ್ಟ್ಮೆಂಟ್ನ ಕೆಲಸ ಮಾಡೋದವರು ಮಾಡಬಹುದು. DGO ಆದವರು, MS ಆದವರು, MD ಆದವರು, ಅವರೆಲ್ಲರೂ ಮಾಡಬಹುದು. ಮತ್ತೆ ಮಿನಿ ಲ್ಯಾಪ್ ಅಂತಿದ್ದ ಅಂದ್ರೆ ಸಣ್ಣದೊಂದು ಇಷ್ಟೇ ಇನ್ಸಿಷನ್ ತಗೊಂಡ್ಬಿಡ್ದು MBBS ಇದ್ದವ್ರು ಮಾಡ್ಬೋದು. ಇನ್ನು ಲ್ಯಾಪ್ರೋಸ್ಕೋಪಿ ಇಂಥವೆಲ್ಲ ಮಾಡೋದಿತ್ತಂದ್ರೆ ಅದಕ್ಕೊಂದು ಸ್ವಲ್ಪ ಪರಿಣಿತಿ ತಗೊಂಡವ್ರು ಮಾತ್ರ ಮಾಡ್ಬೋದು. ಈಗ ಟೆಕ್ನಿಷಿಯನ್ ಅವರೆಲ್ಲ ಸುಮಾರು 20-30 ವರ್ಷ ಅಗಾಧ ಅನುಭವ ಇರ್ತದೆ, ಡಾಕ್ಟರ್ ವೈದ್ಯರಿಗಿಂತ ಜಾಸ್ತಿ ಅನುಭವ ಇರ್ತದೆ. ಅವ್ರ ಫೀಲ್ಡ್ಗೆ ಅವ್ರು ಮಾಡ್ಲಿಕ್ಕೆ ಬರೋದಿಲ್ಲ, ಕಾನೂನು ಹಂಗೆ ಹೇಳ್ತದೆ. ಕಾನೂನು ಡಾಕ್ಟರ್ ಇದ್ದವ್ರು ಮಾಡ್ಬೇಕು, ಟೆಕ್ನಿಷಿಯನ್ ಮಾಡ್ಲಿಕ್ಕೆ ಆಗುದಿಲ್ಲ. ಟೆಕ್ನಿಷಿಯನ್ ಹಿಮೋಗ್ಲೋಬಿನ್, ಯೂರಿನ್ ಅದೇನ್ ಇರ್ತದಲ್ಲ ಅದನ್ನ ಅವ್ನ್ ಮಾಡ್ಬೇಕು. ಅವನು ಲ್ಯಾಬ್ ನೊಳಗೆ ಅವ್ನ ಕೆಲಸ ಇಲ್ಲಿ ಇರಲ್ಲ, ಆ ಓಟಿ ಒಳಗೆ ಅವ್ನ ಕೆಲಸ ಇರುದಿಲ್ಲ, ಅವನು ಮಾಡ್ಲಿಕ್ಕೆ ಅರ್ಹತೆ ಇರೋದಿಲ್ಲ, ಇರುದಿಲ್ಲ, ನರ್ಸಸ್ಗೂ ಇರುದಿಲ್ಲ. ಅದು ಅಗಾಧ ಅನುಭವ ಇದ್ರು ಅನುಭವ ಅವ್ರ ಫೀಲ್ಡ್ನಾಗ ಇರ್ತದೆ, ಸರ್ಜರಿ ಒಳಗೆ ಇರುದಿಲ್ಲ. ಈ ಶಸ್ತ್ರಚಿಕಿತ್ಸೆ ಯಾವಾಗ ಮಾಡ್ಕೊಳ್ಬಹುದು? ಏನಂತಂದ್ರೆ ಈಗ ತಿಂಗಳ ಮುಟ್ಟಾಗ್ತಿರ್ತಾಳೆ, ಅವಳು ಮಾಡಿಸ್ಕೋಬಹುದು. ಈಗ ಹೆರಿಗೆ ಆಗ್ತದೆ, ಹೆರಿಗೆ ಆಗಿ 7 ದಿವಸದೊಳಗೆ ಅವಳು ಮಾಡಿಸ್ಕೋಬೇಕು. ಆಮೇಲೆ 7 ದಿವಸ ದಾಟ್ತಂದ್ರೆ ಅವಳು ಮಾಡ್ಲಿಕ್ಕೆ ಅವಳಿಗೆ ಆಗುದಿಲ್ಲ, ಅಂದ್ರೆ 1.5 ತಿಂಗಳ ಬಾಣಂತನ ಮುಗಿದ ಮೇಲೆ ಮಾಡಿಸ್ಕೊಳ್ಳಿಕ್ ಬರ್ತದೆ. ಈಗ ಅಬಾರ್ಷನ್ ಮಾಡ್ತಾ ಇರ್ತೇವೆ, ಆಗಿಂದಾಗೆ ಮಾಡ್ಲಿಕ್ಕೆ ಬರ್ತದೆ. ಇನ್ ಕೆಲವರು ಮೆಡಿಕಲ್ ಅಬಾರ್ಷನ್ ಅಂತ ಅಂದ್ರೆ ಟ್ಯಾಬ್ಲೆಟ್ ತಗೊಂಡು ಮಾಡ್ಕೊಂಡಿರ್ತಾರಲ್ಲ, ಅಂತವ್ರಿಗೆ 1 ತಿಂಗಳ ಪೀರಿಯಡ್ಸ್ ಬಂದ ಮೇಲೆ ಅವರು ಮಾಡಿಸ್ಕೋಬಹುದು. ಅಥವಾ ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್ ಅಂತ ತಗೊಂಡಿರ್ತಾರೆ, ಇವತ್ತು ಸಂಭೋಗ ಮಾಡಿರ್ತಾರೆ, ನಾಳೆ ಅದು ಆಗಬಾರ್ದು ಅಂತ ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್ ತಗೊಂಡಿರ್ತಾರೆ. ಮುಂದಿನ ತಿಂಗಳ ಅವ್ರದ್ದು ಪೀರಿಯಡ್ಸ್ ಬಂದ ಮೇಲೆ ವಿದಿನ್ 7 ಡೇಸ್ ಅವರು ಮಾಡಿಸ್ಕೋಬಹುದು. ಈಗ ಯಾವ್ಯಾವ ತರದ ಶಸ್ತ್ರಚಿಕಿತ್ಸೆ ಇದಾವೆ ಮೇಡಮ್ ಅವರೇ, ಈ ಒಂದು ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ? ಒಂದಂದ್ರೆ ಲ್ಯಾಪ್ರೋಸ್ಕೋಪಿ, ಉದರ ದರ್ಶಕ, ಅದರಿಂದ ನಾವು ಮಾಡಬಹುದು. ಇನ್ನೊಂದು ಹಿಸ್ಟ್ರೋಸ್ಕೋಪಿ ಅಂದ್ರೆ ಗರ್ಭಾಶಯದೊಳಗೆ ಒಂದು ಟ್ಯೂಬ್ ದುರ್ಬೀನ್ ತರ ಸೇರಿಸಿ ಅದರಿಂದ ಮಾಡಬಹುದು. ಮಿನಿ ಲ್ಯಾಪ್ ಅಂತ ಅದು ಹೊಟ್ಟೆ ಮೇಲೆನೆ ತುಂಬಾ ಸಣ್ಣ ಇನ್ಸಿಷನ್ ತಗೊಂಡು ಮಾಡಬಹುದು. ಇನ್ನೊಂದೇನಂತಂದ್ರೆ ವೆಜೈನಲ್ ಯೋನಿ ದ್ವಾರ ಮುಖಾಂತರ ಮಾಡಬಹುದು. ಇವು 4 ವೆರೈಟಿ ಇದೆ. ಮೊದ್ಲಿನ ಕಾಲಕ್ಕೆ ಈಗಂತೂ ಮಾಡೋದಿಲ್ಲ ಅದನ್ನ, ಏನಪ್ಪ ಮೇಲೆ ಗಾಯ ಇರ್ತಿದ್ದಿಲ್ಲ ಅಂತ ಮಾಡ್ತಿದ್ರು. ಈಗ ಲ್ಯಾಪ್ರೋಸ್ಕೋಪಿಯಿಂದಾನೆ ಕಾಣಿಸೋದಿಲ್ಲ ಎಲ್ಲಿ ಮಾಡ್ತೇವೆ ಅಂತ ಅನ್ನೋದು, ಅದಕ್ಕೆ ಅದನ್ನ ತೆಗೆದು ಬಿಟ್ಟಿದ್ದಾರೆ. ಸೊ ಯೋನಿ ದ್ವಾರದ್ದು ಸುಮ್ಮನೆ ಡೆಮಾನ್ಸ್ಟ್ರೇಷನ್ ಪರ್ಪಸ್ ಮಾತ್ರ ಮಾಡಬಹುದು, ಉಳಿದದ್ದೆಲ್ಲ ಮಾಡ್ತೇವೆ. ಹಿಸ್ಟ್ರೋಸ್ಕೋಪಿ ಅದು ಅಷ್ಟು ಪಾಪ್ಯುಲರ್ ಇಲ್ಲ, ಆದರೆ ಲ್ಯಾಪ್ರೋಸ್ಕೋಪಿ ಮತ್ತೆ ಮಿನಿ ಲ್ಯಾಪ್ ಮತ್ತೆ ಪಿರ್ಪುರಲ್ ಅಂದ್ರೆ ಆಫ್ಟರ್ ಡೆಲಿವರಿ ಆದ್ಮೇಲೆ ಮಾಡಿಸ್ಕೊಳ್ಳೋದು ಪಾಪ್ಯುಲರ್ ಇದೆ. ಇದಲ್ಲದೆ ಸಾಕಷ್ಟು ಹೊಸ ತಂತ್ರಜ್ಞಾನಗಳು ಕೂಡ ಬಂದಿದ್ದಾವೆ, ಹೊಸ ಆವಿಷ್ಕಾರ ಕೂಡ ಆಗಿದ್ದಾವೆ. ಅಂದ್ರೆ ಕೆಲವೊಂದು ಏನು ರಾಸಾಯನಿಕಗಳನ್ನ ಬಳಸಿ ಅದು ಪ್ರೆಗ್ನೆಂಟ್ ಆಗದಿದ್ದಂಗೆ ಮಾಡ್ಕೊಳ್ಬಹುದು. ಯಾಕಂದ್ರೆ ಈಗ ಕೆಲವೊಬ್ಬರಿಗೆ ಏನು ಸಮಯನೇ ಇರೋದಿಲ್ಲ, ಹೊರಗಡೆ ಇರ್ತಾರೆ ಅವರು. ಈ ಒಂದು ಸಮಯದಲ್ಲಿ ಅವರಿಗೆ ತಮಗೆ ಪ್ರೆಗ್ನೆನ್ಸಿ ಬೇಕಾಗಿರೋದಿಲ್ಲ, ಅಂತ ಸಂದರ್ಭದಲ್ಲಿ ಈ ಒಂದು ರಾಸಾಯನಿಕಗಳನ್ನು ಬಳಸಿ ತಾವು ಸಂತಾನೋತ್ಪತ್ತಿ ತಡ್ಕೊಳ್ಬಹುದು, ಇಂತ ಒಂದು ಚಿಕಿತ್ಸೆ ಬಂದಿದೆ, ಇದ್ರ ಮೇಲೆ ಸಂಶೋಧನೆ ಕೂಡ ಸಾಕಷ್ಟು ಆಗ್ತಾ ಇದೆ. ಹೌದು, ಅದನ್ನ ಹೇಳ್ತೇನೆ. ಅದು ಹಿಸ್ಟ್ರೋಸ್ಕೋಪಿ ಮಾಡುವಾಗ ಅದನ್ನ ಮಾಡ್ಲಿಕ್ಕಾಗ್ತದೆ, ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಯಾವ್ಯಾವ ತರದ ಶಸ್ತ್ರಚಿಕಿತ್ಸೆ ಇದೆ? ಈಗಾಗಲೇ ನಾನು ನಿಮಗೆ ಹೇಳಿದೆ. ಈ ಉದರದರ್ಶಕದಿಂದ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರೆ ಏನು ಲಾಭ ನೋಡ್ರಿ? ಅವತ್ ಬೆಳಿಗ್ಗೆ ಮಾಡಿಸ್ಕೊಂಡ್ಬಿಟ್ರೆ ಸಾಯಂಕಾಲ ಮನೆಗೆ ಹೋಗ್ಬೋದು, ಒಂದ್ 4-6 ಗಂಟೆ ಹಾಸ್ಪಿಟಲ್ ಇದ್ರೆ ಸಾಕು. ಇದು ಅಂಬಲಿಕಸ್ ಅಂತಂದ್ರೆ ಕರುಳು ಕಟ್ ಮಾಡಿರ್ತಾರಲ್ಲ, ಅಲ್ಲೇ ಒಂದ್ ಸಣ್ಣ ಇನ್ಸಿಷನ್ ತಗೊಂಡ್ ಮಾಡ್ತಾರೆ. ಮೇಲ್ ಮಾಡಿದ್ರು ಇಷ್ಟೇ ಇಷ್ಟು, ಒಂದು 1/2 cm, 1 cm ಇನ್ಸಿಷನ್, ಅದೇನು ಯಾರಿಗೂ ಕಾಣೋದು ಇಲ್ಲ. ಅದಕ್ಕೆ ಅದು ಕಾಸ್ಮೆಟಿಕಲಿ ಇಟ್ಸ್ ಗುಡ್ ಅಂತ. ಆಮೇಲೆ ನೋವು ಕಡಿಮೆ ಆಗ್ತದೆ. ಆಮೇಲೆ ಪ್ರೆಗ್ನೆಂಟ್ ಇಲ್ಲದೆ ಇದ್ರು ಡೆಲಿವರಿ ಆದ್ಮೇಲೆ ಬೇಕಾ ಟೈಮ್ನಾಗ ಮಾಡಿಸ್ಕೋಬಹುದು. ಒಂದೇನಂದ್ರೆ ಎಲ್ಲ ಚೆನ್ನಾಗಿರ್ತದೆ, ಟೈಮ್ ಕಡಿಮೆ, ನೋವು ಕಡಿಮೆ, ಬೇಗ ಮನೆಗೋಗ್ಬಹುದು. ಆದ್ರೆ ಅಕಸ್ಮಾತ್ ಏನಾದ್ರೂ ಕಾಂಪ್ಲಿಕೇಶನ್ ಆದ್ರೆ ಮಾತ್ರ ಸ್ವಲ್ಪ ದೊಡ್ಡ ಕಾಂಪ್ಲಿಕೇಶನ್ ಅದಕ್ಕೆ ಆಗ್ತವೆ. ಮಿನಿ ಲ್ಯಾಪ್ ಅಂತಾರಲ್ಲ, ಹಂಗಂದ್ರೇನು? ಮಿನಿ ಅಂದ್ರೆ ಯಾವಾಗ್ಲೂ ಕಡಿಮೆ ಅಂತ, ಮಿನಿ ಸ್ಕರ್ಟ್, ಮಿನಿ ಇದೆಲ್ಲ ಹೇಳ್ತಾರಲ್ಲ, ಇದು ಮಿನಿ ಲ್ಯಾಪ್ ಅಂತ. ಅಂದ್ರೆ ದೊಡ್ಡ ಇನ್ಸಿಷನ್ ತಗೊಳ್ಳೋದಿಲ್ಲ, ಸಣ್ಣ ಇನ್ಸಿಷನ್ ತಗೊಂಡು ಪೇಷಂಟ್ ಬಸರಿ ಇಲ್ಲದ ಇದ್ದಾಗ ಒಂದು ಗರ್ಭಕೋಶದೊಳಗೆ ಒಂದು ಇನ್ಸ್ಟ್ರೂಮೆಂಟ್ ಹಾಕಿ ಅದನ್ನ ತಿರುಗಿಸ್ಲಿಕ್ಕೆ ಬರ್ತದೆ ಈ ಕಡೆ ಈ ಕಡೆ, ಆತರ ತಿರುಗಿಸಿ ಮೇಲೆ ಸಣ್ಣ ಇನ್ಸಿಷನ್ ತಗೊಂಡ್ ಮಾಡ್ತಾರೆ. ಅದಕ್ಕೆ ಮಿನಿ ಲ್ಯಾಪ್, ಲ್ಯಾಪರಾಟ್ರಮಿ ಅಂದ್ರೆ ಫುಲ್ ದೊಡ್ಡ ಇನ್ಸಿಷನ್ ತಗೊಂಡು, ಮಿನಿ ಅಂದ್ರೆ ಸಣ್ಣದು, 2-3 cm ತಗೊಂಡ್ ಮಾಡ್ತಾರೆ ಇದನ್ನ, ಅದಕ್ಕೆ ಮಿನಿ ಲ್ಯಾಪ್ ಅಂತಾರೆ. ಈಗ ಈ ಯಾವ್ಯಾವ ತರದ ಶಸ್ತ್ರಚಿಕಿತ್ಸೆಗಳು ಬಂದಿದಾವೆ ಮೇಡಮ್ ಅವರೇ? ಅದು ಮೆಥಡ್ಸ್ ನೀವು ಕೇಳ್ತಾ ಇರೋದು. ಅದಕ್ಕೆ ಪಾಮಿರೈಸು, ಉಚಿಡ, ಮೆಡ್ಲೈನರ್, ಪಾರ್ಕ್ ಲ್ಯಾಂಡು, ಇರ್ವಿಂಗ್ಸು, ಶಿರೋಡ್ಕರ್, ಕ್ರೋನ್ಸ್, ಉಚಿಡ ಇದೆ. ಅದು ಸಾಮಾನ್ಯ ಜನರಿಗೆ ಏನು ಬೇಕಾಗೋದಿಲ್ಲ, ಯಾವ ಟೈಪ್ ಆದರೂ ಹೊರಗಿನ ಅವ್ರಿಗೇನಪ್ಪ ಆಪರೇಷನ್ ಮಾಡಿದ್ರು. ಇದು ಯಾರಿಗೆ ಇದನ್ನ ನಾವು ಡಾಕ್ಟರ್ಸ್ ಯಾರು ಮಾಡ್ತಿರ್ತಾರೆ ಅವರು ಯಾವ ಮೆಥಡ್ ಮಾಡ್ತಾರೆ ಅದು ಅವ್ರ ಮೇಲೆ ಅವಲಂಬಿಸಿರುತ್ತೆ. ಈಗ ಯುವತಿ ಹೆರಿಗೆಯಾದ ನಂತರ ಈ ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಏನು ಲಾಭ? ಹೆರಿಗೆ ಆದ ಕೂಡಲೇ 7 ದಿವಸದೊಳಗೆ ಮಾಡಿಸ್ಕೋಬೇಕು ಅಂತ ನಾವು ಅಂತೀವಿ. 7 ದಿವಸ ಆದ್ಮೇಲೆ ಬೇಡ ಅಂತೀವಿ, ಆಮೇಲೆ 1.5 ತಿಂಗಳಿಗೆ ಬನ್ನಿ ಅಂತೀವಿ ನಾವು. ಯಾಕೆಂದ್ರೆ 7 ದಿವಸದೊಳಗೆ ಮಾಡಿಸ್ಕೊಂಡಿದ್ರೆ ಹೇಗಿದ್ರು ಹೆರಿಗೆ ಆಗಿರ್ತದೆ, ಆಸ್ಪತ್ರೆ ಒಳಗಿರ್ತಾಳೆ, ಅವಾಗ ಮಾಡಿಬಿಡಬಹುದು. ಅದೊಂದು ಅಡ್ವಾಂಟೇಜು. ಎರಡನೇದಂದ್ರೆ ಹೆರಿಗೆ ಆದಾಗ ಗರ್ಭಾಶಯ ಮೇಲೆ ಬಂದ್ಬಿಟ್ಟಿರ್ತದೆ, ಸೊ ಡಾಕ್ಟರ್ಸ್ಗೆ ಮಾಡೋರಿಗೆ ತುಂಬಾ ಅನುಕೂಲ ಅದು. ಯಾಕಂದ್ರೆ 10 ದಿವಸ ಆದ್ಮೇಲೆ ಏನಾಗ್ತದೆ, ಅದು ಒಳಗೆ ಹೋಗ್ಬಿಡ್ತದೆ, ಒಳಗೆ ಇದನ್ನ ಹಾಕಿ ತೆಗಿಬೇಕು ಎಲ್ಲ ಆಗ್ತದೆ. ಇದೇನಂತರ ಮೇಲೆ ಸಿಗ್ತದೆ, ಈಸಿಯಾಗಿ ಮಾಡಿಬಿಡ್ಬಹುದು. ಹೇಗಿದ್ರು ರೆಸ್ಟ್ ತಗೋತಿರ್ತಾರೆ ಅವಾಗೆ ಆಗ್ತದೆ. ಆಮೇಲೆ ಲೋಕಲ್ ಅನಸ್ತೀಶಿಯಾದಾಗೆ ಮಾಡಿಬಿಡ್ಬಹುದು. ಜನರಲ್ ಅನಸ್ತೀಶಿಯಾ, ವಾಂತಿ, ಅವು ಯಾವೂ ಇಲ್ಲ. ಅಲ್ಲೇ ಮಾಡೋ ಜಾಗಕ್ಕೆ ಒಂಚೂರು ಇಂಜೆಕ್ಷನ್ ಕೊಟ್ಟು ಇದನ್ನ ಮಾಡಿಬಿಡ್ಬಹುದು. ಇದೆಲ್ಲ ಅವ್ರಿಗೆ ಒಂಥರ ಹೇಗಿದ್ರು ರೆಸ್ಟ್ ತಗೋತಿರ್ತಾರೆ ಅದ್ರ ಜೊತೆ ಇದು ರೆಸ್ಟ್ ಅಂತ, ಅದು ಲಾಭ. ಈ ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆಯಿಂದ ಏನು ತೊಡಕು ಉಂಟಾಗಬಹುದು? ಮಾಡುವಾಗ ಒಂದೊಂದು ಸಲ ಬ್ಲಾಡರ್ಗೆ ಇಂಜುರಿ ಆಗ್ಬಹುದು, ಬಾವೆಲು ಕರುಳು ಬಳ್ಳಿಗೆ ಇಂಜುರಿ ಆಗ್ಬಹುದು, ರಕ್ತಸ್ರಾವ ಆಗ್ಬಹುದು. ಆಮೇಲೆ ಮಾಡುವಾಗ ಒಂದೊಂದು ಸಲ ರೌಂಡ್ ಲಿಗಮೆಂಟ್ ಅಂತಿರ್ತದೆ, ಅದು ಟ್ಯೂಬ್ ತರಾನೇ ಕಾಣಿಸ್ತಿರ್ತದೆ ಒಂದೊಂದು ಸಲ. ಅದಕ್ಕೆ ಅದೇ ಇದನ್ನು ಅಂತ ತಿಳ್ಕೊಂಡು ಮಾಡಿದಾಗ ಅದನ್ನ ಕಟ್ ಮಾಡ್ಬಿಡ್ತಾರೆ, ಮಾಡ್ಬಿಡ್ಬಹುದು. ಅಂದ್ರೆ ಅವಾಗ ಏನ್ ಮಾಡಬೇಕು ಅದನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿ ಮಾಡ್ಬೇಕಾಗ್ತದೆ. ಎರಡು ಒಂದೇ ತರ ಇರ್ತವೆ, ಅದಕ್ಕೆ ದಂಡೆ ತನಕ ಹೋಗಿ ನೋಡಿ ಅದನ್ನ ಮಾಡ್ತಾರೆ. ಒಂದೊಂದ್ಸಲ ಗೊತ್ತಾಗದಿದ್ರೆ ಆಗಬಹುದು, ಅದಕ್ಕೆ ಎಲ್ಲ ನೋಡಿದ್ರೆ ಮಾಡ್ತಾರೆ. ಇವೆಲ್ಲ ತೊಂದರೆ ಆಗ್ಬಹುದು. ಅಲ್ಲ, ಇದಕ್ಕೆ ಹೊಸದಾಗಿ ಯಾವ್ದಾದ್ರು ತಂತ್ರಜ್ಞಾನಗಳು ಬಂದವ ಅಥವಾ ಏನು ಇಲ್ಲ? ಯಾಕಂದ್ರೆ ಇದು ಎರಡು ಡಾಕ್ಟರಿಗೆ ಅವರಿಗೆ ಏನು ವ್ಯತ್ಯಾಸ ಗೊತ್ತಾಗಲ್ಲ. ಗೊತ್ತಾಗ್ತದೆ, ಅವರು ಅದನ್ನ ಟ್ಯೂಬ್ ಕೊನೆಯವರೆಗೂ ಟ್ರೇಸ್ ಮಾಡ್ಬೇಕು, ಅದನ್ನ ಮಾಡಿ ಮಾಡ್ತಾರೆ. ಇದು ದುಡುಕಿ ಕೆಲವೊಂದ್ ಕಡೆ ಹೀಗೆ ಆಗ್ಬಿಡ್ತಾ ಇದೆ. ಆಮೇಲೆ ಯುವತಿಯರು ಹೆದರ್ಕೊಳ್ತಾರೆ. ಇಲ್ಲ, ಅವ್ರಿಗೆ ಅದಕ್ಕೆ ಟ್ರೇಸ್ ಮಾಡೇ ಮಾಡ್ತಾರೆ. ಆದ್ರೂ ಲ್ಯಾಪ್ರೋಸ್ಕೋಪಿ ಒಳಗೂ ಅದು ಕಾಣಿಸ್ತದೆ, ಹುಡುಕಿ ಕಡೆ ತನಕ ನೋಡೇ ಮಾಡ್ತಾರೆ. ಇದು ಮಾಡ್ಕೊಳ್ಳದಿದ್ರೆ ಯಾವುದೇ ಕಾರಣದಿಂದ ಕುಟುಂಬದವರು ತಜ್ಞ ವೈದ್ಯರ ಕೂಡ ಮಾಡಿಕೊಂಡ್ರೆ ಯಾವುದೇ ತರದಿಂದ ಅವರಿಗೆ ಒಂದು ಭರವಸೆ ಇರುತ್ತೆ. ಇನ್ನೊಂದು ಡಾಕ್ಟರ್ ಸುನಂದ ಕುಲಕರ್ಣಿ ಮೇಡಮ್ ಅವರೇ, ಹೈಸ್ಟ್ರೋಸ್ಕೋಪಿಕ್ ಸ್ಟರ್ಲೈಸೇಷನ್ ಅಂತೇವೆ. ಏನು ಹಿಸ್ಟ್ರೋಸ್ಕೋಪಿಕ್ ಸ್ಟರ್ಲೈಸೇಷನ್ ಅಂದ್ರೆ? ಹಿಸ್ಟ್ರಾಸ್ ಅಂದ್ರೆ ಯೂಟ್ರಸ್, ಹಿಸ್ಟರೋಸ್ಕೋಪಿಕ್ ಅಂದ್ರೆ ದುರ್ಬೀನು ಮೇಲೆ, ಲ್ಯಾಪ್ರೋಸ್ಕೋಪಿ ಮೇಲೆ ಹಾಕ್ತೇವಲ್ಲ ಹಾಗೆ, ಗರ್ಭಾಶಯದ ಒಳಗಡೆ ಇದನ್ನ ಹಾಕಿ. ನೀವು ಕ್ವಶನ್ ಕೇಳಿದ್ರು ನೋಡಿ, ರಾಸಾಯನಿಕ ಹಾಕ್ತಾರೆ ಅದು ಹಾಕ್ತಾರೆ ಅಂತೆಲ್ಲ ಹೇಳಿದ್ರಲ್ಲ, ಅದಕ್ಕೆ ರಾಸಾಯನಿಕ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಪೆರಿಟೋನೈಟಿಸ್ಗೆ ಆಗಬಹುದು ಅಂತ ತಿಳ್ಕೊಂಡು. ಅದ್ರ ಬದಲು ಅದಕ್ಕೇನಂತಂದ್ರೆ ನಿಕೆಲು ಟಂಟಾನಿಯಮ್ ಕಾಯಿಲ್ಸ್ ಹಾಕ್ತಾರೆ, ಅಥವಾ ಸ್ಟೇನ್ಲೆಸ್ ಸ್ಟೀಲ್ ವೈರ್ ಹಾಕ್ತಾರೆ. ಅದಕ್ಕೆ ಒಂದ್ 4 cm ವೈರ್, 0.8 mm ಅಷ್ಟು ದಪ್ಪ ಇರೋದು, ಅದನ್ನ ಹಾಕಿ ಮಾಡ್ತಾರೆ. ಅದು ಹಿಸ್ಟ್ರೋಸ್ಕೋಪಿಕ್ ಮೆಥಡ್ ಅಂತ. ಆದ್ರೆ ಇದ್ರೊಳಗೆ ಕಾಂಪ್ಲಿಕೇಶನ್ ಅಂದ್ರೆ ಒಂದೊಂದ್ಸಲ ನೋವು ಆಗ್ಬಹುದು ಅಥವಾ ತೂತ್ ಆಗ್ಬಹುದು, ಇದೆಲ್ಲ ಪ್ರಾಬ್ಲಮ್. ಇನ್ನೊಂದು, ಈ ಸಂತಾನ ನಿರೋಧಕ ಶಸ್ತ್ರಚಿಕಿತ್ಸೆ ಫೇಲ್ ಆಗ ಸಾಧ್ಯತೆ ಇದೆಯಾ? ಫೇಲ್ಯೂರ್ ಆಗೋ ರೇಟ್ಸ್ ಬಗ್ಗೆ ಮಾಹಿತಿ ಕೊಡಿ. ಹೇಳ್ತೀನಿ. ಈಗ ನಿಮ್ಗೆ ಎಷ್ಟೊಂದು ಮೆಥಡ್ ಇದೆ, ಉಚಿಡಾ ಮೆಥಡ್, ಮೆಡ್ಲಿನೈಸರ್ ಮೆಥಡ್, ಪಾಮರೈಸ್ ಮಾಡೋ ಡಿಫ್ರೆಂಟ್ ಮೆಥಡ್ಸು, ಲ್ಯಾಪ್ರೋಸ್ಕೋಪಿ ಇವೆಲ್ಲ ಹೇಳಿದೆ ನಾನು ನಿಮಗೆ. ಒಂದೊಂದು ಮೆಥಡ್ನಾಗ ಒಂದೊಂದು ಫೇಲ್ಯೂರ್ ಇರ್ತದೆ. ಮೆಡ್ಲಿನೈಸ್ನಾಗ 2%, ಪಾಮರೈಸ್ ಅಂತ ಮಾಡಿದ್ರೆ 1 in 400 ಈ ಥರ ಫೇಲ್ಯೂರ್ ಇದ್ದೇ ಇರ್ತದೆ. ಫೇಲ್ಯೂರ್ ಯಾಕೆ ಆಗ್ತದೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಒಂದನೇದು ಏನಂತಂದರೆ, ಈಗ ನಾನು ನಿಮ್ಗೆ ಹೇಳಿದೆ ರೌಂಡ್ ಲಿಗ್ಮೆಂಟ್ ಅಂತ ಇರ್ತದೆ, ಅದನ್ನು ಬೈ ಮಿಸ್ಟೇಕ್ ಅಂತ ಮಾಡಿದರೆ ಅಂತ ಆಗ್ತದೆ. ಆದರೆ ಯಾರೂ ಅದನ್ನು ಮಾಡೋದಿಲ್ಲ, ಎಲ್ಲ ಟ್ರೇಸ್ ಮಾಡಿ ಟ್ಯೂಬ್ ನೋಡಿಕೊಂಡೇ ಮಾಡ್ತಾರೆ. ಇಷ್ಟು ಮಾಡಿದರೂ ಫೇಲ್ಯೂರ್ ಆಗ್ಬೋದು. ಯಾಕೆ ಅಂತಂದರೆ, ಒಂದಂತಂದರೆ ಸರ್ಜಿಕಲ್ ಎರರ್ ನಿಮ್ಗೆ ಆಗಲೇ ಹೇಳಿದೆ ನಾನು. ಇನ್ನೊಂದು ಫಿಸ್ಚುಲ ಫಾರ್ಮೇಷನ್, ಇದು ನಮ್ಮ ಕೈಯಾಗಿಲ್ಲ, ದೇವ್ರ ಕೈಯಾಗಿದ್ದು. ಎರಡು ಟ್ಯೂಬು ನಾವು ಇದನ್ನು ಕಟ್ ಮಾಡಿ ಸ್ಪ್ರೆಡ್ ಮಾಡಿದ್ರು, ಒಂದಕ್ಕೊಂದು ಅವು ತೂತ ಆಗಿಬಿಡ್ಬೋದು. ಅವಾಗ ತೂತ ಆದರೆ ಅವಾಗ ಗರ್ಭ ಈ ಕಡೆಯಿಂದ ಆ ಕಡೆ ಸ್ಪರ್ಮ್ ಹೋಗಿಬಿಡ್ತದೆ, ಅವಾಗ ಅವ್ರ ಪ್ರೆಗ್ನೆನ್ಸಿ ಆಗ್ಬೋದು. ಆಮೇಲೆ ಇನ್ನೊಂದೇನಂತಂದರೆ, ಕಟ್ ಮಾಡಿ ದೂರ ಸರಿದ್ರೂ ಅವು ಒಂದಕ್ಕೊಂದು ಅಂಟುಕೊಂಡು ತಾವೇ ಮೊದಲಂಗೆ ಪೇಟೆಂಟ್ ಆಗಿಬಿಡ್ಬೋದು. ಇದು ನೇಚರ್ ಕೈಯಾಗಿರೋದು, ಅವಾಗಬಹುದು. ಆಮೇಲೆ ಈ ಕರೆಂಟ್ ಪಾಸ್ ಮಾಡಿ ನಾವು ಒಂದೊಂದು ಸಲ ಮಾಡ್ತೀವಿ, ಆ ಟೈಮ್ನಾಗ ಕರೆಂಟ್ ಏನಾದರೂ ಫೇಲ್ ಆಗಿ ಅದು ಪೂರ್ತಿ ಆಗಲಿ ಅಂತ ನಾವು ಮಾಡಿರ್ತೀವಿ, ಅರ್ಧ ಆಗಿತ್ತು ಅಂದರೆ ಅಂಥ ಟೈಮ್ನಾಗ ಆಗ್ಬೋದು. ಆಮೇಲೆ ಕ್ಲಿಪ್ ಹಾಕ್ತೇವೆ ಒಂದೊಂದು ಸಲ ಲ್ಯಾಪ್ರೋಸ್ಕೋಪಿಗೆ, ಈ ಕ್ಲಿಪ್ ಒಂದೊಂದು ಸಲ ಬಿಟ್ಕೊಂಡ್ಬಿಡ್ಬೋದು ಒಳಗೆ ತನ್ನಷ್ಟಕ್ಕೆ. ಈ ಸಮಯದಾಗ ಮಾತ್ರ ಫೇಲ್ಯೂರ್ ರೇಟ್ ಆಗ್ತದೆ, ಇಲ್ಲ ಅಂದರೆ ಆಗೋದಿಲ್ಲ. ಇನ್ನೊಂದು, ಈ ನಷ್ಟ ಪರಿಹಾರದ ಬಗ್ಗೆ ಮಾಹಿತಿ ಮಾಡಿಕೊಡಿ. ಏನು ನಷ್ಟ ಉಂಟಾದಾಗ ಏನಾದರೂ ಪರಿಹಾರ ಸಿಗ್ಬೋದು ಅವರಿಗೆ? ಒಂದೊಂದು ಸಲ ಪೇಷಂಟು ಆಪರೇಷನ್ ಟೇಬಲ್ ಮೇಲೆ ಏನಾದರೂ ಅನಸ್ತೀಶ ಕಾಂಪ್ಲಿಕೇಶನ್ ಆಗಲಿ, ಏನಾದರೂ ಆಗಿ ಬ್ಲೀಡಿಂಗ್ ಆಗಿ ಕಡಿಮೆ ಅದು ಆ ಥರ ಏನಾದರೂ ಆದರೆ ಅವ್ರಿಗೆ 2 ಲಕ್ಷ ರೂಪಾಯಿ ಪರಿಹಾರ ಸಿಗ್ತದೆ. ಆಮೇಲೆ ಇನ್ನು ಕೆಲವ್ರಿಗೆ ಅವರು ಅದಲ್ಲ ನಂಜಾಗಿ ಬೇರೆ ಯಾವುದೋ ಕಾರಣಕ್ಕಾದರೂ ಡೆತ್ ಆದರೂ ಸಹಿತ ಗೌರ್ಮೆಂಟವ್ರು 50,000 ರೂಪಾಯಿ ಏನಾದರೂ ಕೊಡ್ತಾರೆ. ಆಮೇಲೆ ಟ್ರೀಟ್ಮೆಂಟಿಗೆ ಒಂದೊಂದು ಸಲ ಖರ್ಚು ಬರ್ತದೆ, 25,000 ರೂಪಾಯಿ ಹಂಗೇನಾದರೂ ಕೊಡ್ತಾರೆ. ಅಂದರೆ ಹಿಮ್ಮುಖ ಶಸ್ತ್ರಚಿಕಿತ್ಸೆ ಅಂದ್ರೇನು? ರಿವರ್ಸಲ್, ನೀವು ಹೇಳೋದು ರಿವರ್ಸಲ್ ಶಸ್ತ್ರಚಿಕಿತ್ಸೆ. ಇದು ಪರ್ಮನೆಂಟ್ ಶಸ್ತ್ರಚಿಕಿತ್ಸೆ ಅಂತ ನಾ ಈವಾಗಲೇ ಹೇಳಿದ್ದೀನಿ ಪೇಷಂಟ್ಗೂ, ನಾವು ಅದನ್ನೇ ಹೇಳ್ತೀವಿ. ಹಿಮ್ಮುಖ ಶಸ್ತ್ರಚಿಕಿತ್ಸೆ ಅಂದರೆ ರಿವರ್ಸ್ ಅಂತಂದರೆ, ಈಗ ಇದ್ರೊಳಗೆ ನೋಡ್ರಿ, ಸುನಾಮಿ ಒಳಗೆ 3 ಮಕ್ಕಳಿದ್ದು, ಒಬ್ಳು ಬಂದಿದ್ಲು, 3 ಮಕ್ಕಳು ನೀರಿನಾಗ ಹೋಗ್ಬಿಟ್ಟು ಅವಾಗ ಸುನಾಮಿ ಒಳಗೆ. ಅವಾಗ ಅವಳಿಗೆ ರಿವರ್ಸ್ ಅಂದ್ರೆ ಆ ಟ್ಯೂಬ್ ಎರಡು ಬೇರೆ ಬೇರೆ ಮಾಡಿರ್ತೀವಲ್ಲ, ಅವು ಎರಡು ಕೂಡಿಸಿ ಮಾಡೋದು ಶಸ್ತ್ರಚಿಕಿತ್ಸೆ. ಅದಕ್ಕೆ ರಿವರ್ಸಲ್ ಸಮೋಸಿಸ್ ಮಾಡ್ತೀವಿ. ಇದರ ಒಂದು 50% ಮಾತ್ರ ಶಸ್ತ್ರಚಿಕಿತ್ಸೆ ಇದು ಇದೆ ಯಶಸ್ಸು ಸಿಗ್ತದೆ. ಆಮೇಲೆ ಮೇಡಮ್ ಅವರೇ, ಈ ಶಸ್ತ್ರಚಿಕಿತ್ಸೆಗೆ ರಜೆ ಸಿಗುತ್ತಾ ಹೆಂಗೆ? ಹೌದು, ಹೆಣ್ಮಕ್ಳಿಗೆ ಒಂದು 2 ವಾರ ರಜೆ ಸಿಗ್ತದೆ. ಅಷ್ಟೇ ಅಲ್ಲ, ಮುಂಚೆ ಹೆರಿಗೆ ಆದಾಗ ಮಾಡಿದಾಗ ಮಾತ್ರ ಅಷ್ಟೇ ಸಿಗ್ತಿತ್ತು, ಈಗ ಸ್ಪೆಷಲ್ ಇದು 2 ವಾರ ಅವರಿಗೆ ಲೀವ್ ಸಿಗ್ತದೆ ಆಫೀಸಿಯಲಿ. ಇನ್ನು ಗಂಡಂದ್ರಿಗೆ, ಹೆಂಡತಿ ಈಗೆಲ್ಲ ನೌಕರಿ ಮಾಡೋ ಹೆಂಡತಿ ಇರ್ತಾಳೆ, ಅವಳಿಗೆ ರೆಸ್ಟ್ ಬೇಕಂತಂದ್ರೆ, ಆಪರೇಷನ್ ಮಾಡಿಸ್ಕೊಂಡು ಅವಳಿಗೆ ರೆಸ್ಟ್ ಬೇಕಂದ್ರೆ ಗಂಡಂದ್ರು ಮನೆಯಲ್ಲಿ ಸ್ವಲ್ಪ ಮಾಡಬೇಕಾಗ್ತದೆ. ಗಂಡಂದ್ರಿಗೂ 7 ದಿವಸ, ಹೆಂಡಂದ್ರಿಗೆ 15, ಗಂಡಂದ್ರಿಗೆ 7 ದಿವಸ ಇದು ಲೀವ್ ಸಿಗ್ತದೆ. ಮೇಡಮ್ ಅವರು, ತಾವೀಗ ಮಾಹಿತಿ ಮಾಡಿಕೊಟ್ರಿ ಸಂತಾನ ನಿರೋಧಕ ಶಸ್ತ್ರಚಿಕಿತ್ಸೆ, ಇದಕ್ಕೆ ಸಂಬಂಧಿಸಿದಂತೆ ಕೆಲವು ದಂಪತಿಗಳು ತಾವು ಏನು ಗರ್ಭ ಧರಿಸುವುದನ್ನು ಸ್ವಲ್ಪ ಮುಂದೆ ಹಾಕೋಣ, ಲೀವ್ ಪೀರಿಯಡ್ ಮಾಡಿಕೊಳ್ಳೋಣ ಅಂಥೇಳಿ ಕೆಲವು ಡಾಕ್ಟರು ಕೂಡ ಇದ್ರ ಬಗ್ಗೆ ಒಲವಿದೆ ಅಂತ, ಒಂದು ಪರಿಣಾಮಕಾರಿಯಾದ ಸಂಶೋಧನೆ ಕೂಡ ಇದೆ ಈ ಬಗ್ಗೆ ಹೇಳಿ. ಲೀವ್ ಪೀರಿಯಡ್ ಅಂತ ಅಂದ್ರೆ ಈಗ ಬೇಡ ನಂಗೆ, ಇನ್ನೊಂದು 2 ವರ್ಷದ ನಂತರ ಗರ್ಭ ಕಾಂಟ್ರಸೆಪ್ಷನ್ ಕೇಳ್ತಾ ಇರೋದು? ಕಾಂಟ್ರಸೆಪ್ಷನ್ ಬೇರೆ ಏನು ಪಿಲ್ಸ್ ತಗೊಳ್ಳೋದು? ಅವ್ರು ತಗೋಬಹುದು, ಅದಕ್ಕೆ ಪಿಲ್ಸ್ ತಗೊಂಡು ಯಾವಾಗ ಬೇಕಾವಾಗ ಮಾಡಿಸ್ಕೋಬಹುದು ಅಂತ ನಿಮ್ಗೆ ಹೇಳಿದೆ. ಅದು ಕಾಂಟ್ರಸೆಪ್ಷನ್ ಅಂತಂದ್ರೆ, ಅವರು ಈಗ ಮಗು ಸಣ್ಣದೆ, ಹೌದು, ಈಗ ಹೆರಿಗೆ ಆರೋಗ್ಯವಾಗಿಲ್ಲ ಈ ತಾಯಿ, ಹೌದು, ಈಗ ಹೆರಿಗೆ ಆಗಿದೆ, ಅದು ಯಾವ್ಯಾವ ಟೈಮ್ನಾಗ ಬೇರೆ ಬೇರೆ ಟ್ಯಾಬ್ಲೆಟ್ ಇದೆ. ಏನಂತಂದ್ರೆ, ಈಗ ಹೆರಿಗೆ ಆಗಿದೆ, ಹಾಲು ಕುಡಿಸ್ತಾ ಇದ್ರೆ ಅದಕ್ಕೂ ಪ್ರೊಜೆಸ್ಟ್ರೋನ್ ಟ್ಯಾಬ್ಲೆಟ್ ಇದೆ. ಈಗ ಇದು ನಾವು ಅಬಾರ್ಷನ್ ಮಾಡಿಸ್ಕೊಂಡಿವಿ ಪಿಲ್ ಬೇಕು ಅಂತಂದ್ರೆ ಅದಕ್ಕೆ ಬೇರೆ ತರ ಟ್ಯಾಬ್ಲೆಟ್ ಇದೆ. ಈಗ ಅಬಾರ್ಷನ್ ಮಾಡಿಸ್ಕೊಂಡು ನಮ್ಗೆ 5 ವರ್ಷದ ಮೇಲೆ ನಾವು ಮಾಡಿಸ್ಕೋತೀವಿ ಅಂತಂದ್ರೆ ಅವ್ರಿಗೆ ಗರ್ಭ ನಿರೋಧಕ ಇದು ಕಾಪರ್ ಟೀ ಹಾಕಿಸ್ಕೋಬಹುದು, ಈ ತರ ಇದೆ ಅವರು. ಆಮೇಲೆ ಇಲ್ಲ, ನಾವು ಸ್ವಲ್ಪ ದಿವ್ಸಕ್ಕೆ ಮಾಡಿಸ್ಕೋತೀವಿ, ನಿರೋಧ ಯೂಸ್ ಮಾಡ್ಕೊಡ್ರಿ ಅಂತ ನಾವು ಹೇಳ್ಬೋದು. ಸಂತಾನಕ್ಕೆ ಇದಕ್ಕೆ ಕಾಂಟ್ರಸೆಪ್ಷನ್ ನೀವು ಕೇಳ್ತಾ ಇರೋದು. ಆಯ್ತು, ಡಾಕ್ಟರ್ ಸುರೇಂದ್ರ ಕುಲಕರ್ಣಿ ಅವರೇ, ಪ್ರಸ್ತುತ ಆಕಾಶವಾಣಿ ಬೆಂಗಳೂರಿಗೆ ಬಂದು ನಮ್ಮ ಜನತೆಯಲ್ಲಿ ಸಂತಾನ ನಿರೋಧಕ ಶಸ್ತ್ರಚಿಕಿತ್ಸೆಯಿಂದ ಏನು ಉಪಯೋಗ ಇದೆ, ಇದನ್ನು ಯಾಕೆ ಮಾಡಿಸ್ಕೊಳ್ಬೇಕು, ಈ ಎಲ್ಲ ಕುರಿತು ಸಂಕ್ಷಿಪ್ತವಾಗಿ ಮನಮುಟ್ಟುವ ಹಾಗೆ ಮಾಹಿತಿ ಮಾಡಿಕೊಟ್ರಿ. ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಮಹಿಳೆಯರಲ್ಲಿ ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ಸುನಂದಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಇನ್ನು ಮುಂದೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜನಪದ ಸಂಗೀತ. ತುರುಬೇಕೆರೆ ತಾಲೂಕು ಮಾರಪ್ಪನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳವಾದನ ಕೇಳುವಿರಿ.